ಪರ ಆಡಳಿತ ನೀಡಿದಾಗ್ಯೂ ಸಹ ಪಕ್ಷಕ್ಕೆ ಹಿನ್ನಡೆಯಾಗಿರುವ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಾಗದು. ರಾಜ್ಯದ ಅಭಿವೃದ್ಧಿಗೆ ನಮ್ಮ ಪಕ್ಷದ ಸಹಕಾರ ಸದಾ ಇರುತ್ತೆ. ರಾಜ್ಯದ ಜನತೆ ಈ ತೀರ್ಪನ್ನು ಗೌರವದಿಂದ ಸ್ವೀಕರಿಸುತ್ತೇವೆ. ರಾಜ್ಯದ ಮತದಾರರಿಗೆ ನಾನು ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ನಾಗರಿಕ ಸೇವೆಗಳು ಸರ್ಕಾರಿ ಆಡಳಿತದ ಬೆನ್ನೆಲುಬಾಗಿದ್ದು ದೇಶದಲ್ಲಿ ಸರ್ಕಾರದ ನೀತಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು 1984 ತಂಡದ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಗಳು ಜಂಟಿಯಾಗಿ ರಚಿಸಿರುವ ಭಾರತದ ಸಾರ್ವಜನಿಕ ನೀತಿಗಳ ಪ್ರತಿಬಿಂಬ ಎಂಬ ಕೃತಿಯನ್ನು ಬಿಡುಗಡೆಗೊಳಿಸಿ ಹಿರಿಯ ಅಧಿಕಾರಿಗಳು ಹಾಗೂ ಇತರ ಗಣ್ಯರನ್ನು ಉದ್ದೇಶಿಸಿ ಮಾತನಾಡಿದರು. ಪಾರದರ್ಶಕತೆ, ಉತ್ತರದಾಯಿತ್ವ, ಡಿಜಿಟಲೀಕರಣ, ಆವಿಷ್ಕಾರ ಹಾಗೂ ಉದ್ಯಮಶೀಲತೆಗೆ ಒತ್ತು ನೀಡುವ ಭಾರತೀಯ ಆಡಳಿತ ಮಾದರಿ ಜಗತ್ತಿಗೆ ನೀಡಿರುವ ಕೊಡುಗೆಯಾಗಿದೆ ಎಂದರು. ಹಜ್ ಯಾತ್ರಾರ್ಥಿಗಳಿಗೆ ನೆರವಾಗಲಿರುವ ಪ್ರತಿನಿಧಿಗಳಿಗಾಗಿ ಆಯೋಜಿಸಲಾಗಿರುವ 2 ದಿನಗಳ ತರಬೇತಿ ಹಾಗೂ ಪುನರ್ಮನನ ಕಾರ್ಯಕ್ರಮವನ್ನು ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವೆ ಸ್ಮೃತಿ ಇರಾನಿ ಇಂದು ಉದ್ಘಾಟಿಸಿದರು. ಈ ವರ್ಷ ಹಜ್ ಯಾತ್ರೆ ಕೈಗೊಳ್ಳಲಿರುವ 1,75,000 ಮಂದಿಯ ಸುಗಮ ಯಾತ್ರೆಗೆ ಅನುಕೂಲ ಕಲ್ಪಿಸಲು ವೈದ್ಯಕೀಯ ಹಾಗೂ ಆಡಳಿತಾತ್ಮಕ ಕರ್ತವ್ಯ ನಿರ್ವಹಣೆಗೆ ಒಟ್ಟು 468 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಸ್ಮೃತಿ ಇರಾನಿ, ಈ ವರ್ಷ ಮೆಹರಂ ಇಲ್ಲದೆ 4,300 ಮಹಿಳೆಯರು ಹಜ್ ಯಾತ್ರೆ ಕೈಗೊಳ್ಳಲಿದ್ದು ಈವರೆಗೆ ಅತಿ ಹೆಚ್ಚಿನ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ಇದಾಗಿದೆ. ಭಾರತೀಯ ಯಾತ್ರಾರ್ಥಿಗಳಿಗೆ ಹಜ್ ಯಾತ್ರೆಯ ವೆಚ್ಚವನ್ನು ತಗ್ಗಿಸಲು ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಸಚಿವರು ಹೇಳಿದರು. ಕೃಷಿ ಮತ್ತು ಸಂಬಂಧಿತ ಉತ್ಪನ್ನಗಳ ರಫ್ತು 400,000 ಕೋಟಿ ರೂಪಾಯಿ ದಾಟಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಶಾಂಘೈ ಸಹಕಾರ ಸಂಘಟನೆ ಸದಸ್ಯ ರಾಷ್ಟಗಳ ಕೃಷಿ ಸಚಿವರ 8ನೇ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತೋಮರ್, ಹಲವು ವರ್ಷಗಳಿಂದ ದೇಶ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಿದೆ ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯೊಂದಿಗೆ ಜಾಗತಿಕ ಆಹಾರ ಭದ್ರತೆಗೆ ಕೊಡುಗೆ ನೀಡಿದೆ ಎಂದರು. ರಷ್ಯಾ, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಕಿಸ್ತಾನ್, ಚೀನಾ ಮತ್ತು ಪಾಕಿಸ್ತಾನ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದವು. ಭಾರತದ ಅಧ್ಯಕ್ಷತೆಯಲ್ಲಿ ಎಸ್ಸಿಒ ಸದಸ್ಯ ರಾಷ್ಟಗಳು ಸ್ಮಾರ್ಟ್ ಕೃಷಿ ಯೋಜನೆ ಅಳವಡಿಸಿಕೊಂಡಿವೆ. ಬೇಸಿಗೆ ಹಂಗಾಮಿನಲ್ಲಿ ದೇಶದಲ್ಲಿ ಬಿತ್ತನೆ ಪ್ರಮಾಣ ಅಧಿಕವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ದ್ವಿದಳ ಧಾನ್ಯಗಳು ಮತ್ತು ಒರಟು ಧಾನ್ಯಗಳ ಬಿತ್ತನೆ ಪ್ರಮಾಣ ಹೆಚ್ಚಾಗಿದೆ. ಬಿತ್ತನೆ ಪ್ರದೇಶವೂ ವಿಸ್ತಾರಗೊಂಡಿದೆ. ಕಳೆದ ವರ್ಷ ಸುಮಾರು 18 ಲಕ್ಷ ಹೆಕ್ಟೇರ್ನಲ್ಲಿ ದ್ವಿದಳ ಧಾನ್ಯಗಳ ಬಿತ್ತನೆಯಾಗಿದ್ದರೆ ಈ ವರ್ಷ 19,61,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ 7, ಸವಣೂರು ಅಣ್ಣಿಗೆರೆ 4, ಲಕ್ಷ್ಮೇಶ್ವರ 3, ಬನವಾಸಿ ಧಾರವಾಡ ರಾಣೆಬೆನ್ನೂರು 2, ಬಂಕಾಪುರ ಶಿಗ್ಗಾವಿ ಶಿರಹಟ್ಟಿ ಬೇಲೂರು ಬುಕ್ಕಪಟ್ಟಣದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 40.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 35, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟ, ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ. ಕಾಂಗ್ರೆಸ್ 136ರಲ್ಲಿ, ಬಿಜೆಪಿ 63 ಕ್ಷೇತ್ರಗಳಲ್ಲಿ ಗೆಲುವು. ಸೋಲಿನ ಹಿನ್ನೆಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ ಬಸವರಾಜ ಬೊಮ್ಮಾಯಿ. ಮತ್ತು ನಾಯಕರು ಕಾರ್ಯಕರ್ತರಿಗೆ ಕೃತಜ್ಞತೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಕಿಸಾನವಾಣಿ

2018-19 ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತಂದು ಬಿದಿರನ್ನು ಇನ್ನಿತರ ಕೃಷಿ ಬೆಳೆಯಂತೆ ನೆಟ್ಟು ಬೆಳೆಸಿ ಮಾರಾಟ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾಷ್ಟ್ರೀಯ ಬಿದಿರು ಮಿಷನ್ ನ್ಯಾಷನಲ್ ಬ್ಯಾಂಬೂ ಮಿಷನ್ ಇದನ್ನು ಜಾರಿಗೆ ತಂದು ಬಿದಿರು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ. ಊದಿನ ಕಡ್ಡಿ ತಯಾರಿ, ಕಟ್ಟಡಗಳು ಹಾಗೂ ವಿವಿಧ ಆಸನಗಳ ನಿರ್ಮಾಣ, ಕಾಗದ ಬಟ್ಟೆ ತಯಾರಿ, ಜೈವಿಕ ಇಂಧನ, ಇಂತಹ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ತಾಂತ್ರಿಕತೆಗಳೊಂದಿಗೆ ಬಿದಿರನ್ನು ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಮಾಹಿತಿ. ಕರಿಮೆಣಸಿನ ಬಳ್ಳಿಯಲ್ಲಿ ಮೂರು ರೀತಿಯ ಕಾಂಡಗಳಿರುವುದನ್ನು ನಾವು ಗಮನಿಸಬಹುದು. ಒಂದನೇದಾಗಿ ದೂರ ದೂರಕ್ಕೆ ಗಿಣ್ಣುಗಳಿರುವಂತಹ ಪ್ರಾಥಮಿಕ ಕಾಂಡ, ಇವುಗಳಲ್ಲಿ ಆಧಾರ ಮರಕ್ಕೆ ಹತ್ತುವುದಕ್ಕೆ ಬೇಕಾಗಿರುವಂತಹ ಬೇರುಗಳನ್ನು ನಾವು ಗಮನಿಸಬಹುದು. ಎರಡನೇದು ನೆಲದಲ್ಲಿ ಹರಡಿಕೊಂಡಿರುವಂತಹ ಹಂಬುಗಳು ಅಥವಾ ಬಳ್ಳಿಗಳು. ಬಳ್ಳಿಯ ಕಾಂಡದ ಬುಡದಿಂದ ಬರುವಂತಹ ಈ ಬಳ್ಳಿಗಳಲ್ಲಿ ದೂರ ದೂರಕ್ಕೆ ಗಿಣ್ಣುಗಳಿದ್ದು ಈ ಗಿಣ್ಣುಗಳಲ್ಲಿ ಬೇರುಗಳು ಮೂಡಿಬರುತ್ತವೆ. ಮೂರನೆಯ ವಿಧ ಫಸಲನ್ನು ನೀಡುವಂತಹ ಕವಲುಗಳು. ಮೆಣಸಿನ ಬಳ್ಳಿಗಳನ್ನು ಮುಖ್ಯವಾಗಿ ನೆಲದಲ್ಲಿ ಹರಡಿಕೊಂಡು ಹೋಗುವಂತಹ ಬಳ್ಳಿಗಳಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗುತ್ತದೆ. ಎಲೆ, ಬಳ್ಳಿ ಹಾಗೂ ಕಾಂಡದ ತುದಿಯನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಫಸಲು ಕೊಡುವಂತಹ ಕವಲುಗಳನ್ನು ಉಪಯೋಗಿಸಿದರೆ ಪೊದೆ ಮೆಣಸಿನ ಗಿಡವಾಗ್ತದೆ. ಸಸ್ಯಾಭಿವೃದ್ಧಿಗಾಗಿ ಅನೇಕ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಅಧಿಕ ಇಳುವರಿ ನೀಡುವ ಹಾಗೂ ರೋಗರಹಿತ ಮೆಣಸಿನ ಬಳ್ಳಿಗಳಿಂದ ನೆಲದಲ್ಲಿ ಹಬ್ಬುವಂತಹ ಬಳ್ಳಿಗಳನ್ನು ಆಯ್ದು ಸುತ್ತಿ ಆಧಾರ ಮರಕ್ಕೆ ಕಟ್ಟಬೇಕು. ಹೀಗೆ ಮಾಡುವುದರಿಂದ ಬಳ್ಳಿಗಳು ನೀರು ಮತ್ತು ಮಣ್ಣಿನ ಸಂಪರ್ಕಕ್ಕೆ ಬಾರದೇ ಇರುವುದರಿಂದ ನೆಲದಲ್ಲಿಯೇ ಬೇರು ಬಿಡುವುದನ್ನು ತಪ್ಪಿಸಬಹುದು. ಈ ಬಳ್ಳಿಗಳನ್ನು ಸಾಮಾನ್ಯವಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಬೇರ್ಪಡಿಸಬೇಕು. ಈ ಬಳ್ಳಿಗಳ ಎಲೆಗಳನ್ನು ಸವರಿ 2-3 ಗಿಣ್ಣುಗಳಿರುವಂತೆ ಬಳ್ಳಿಯ ಕಡ್ಡಿಗಳನ್ನು ಕತ್ತರಿಸಬೇಕು. ಈ ಕಡ್ಡಿಗಳನ್ನು ನರ್ಸರಿಗಳಲ್ಲಿರುವ ಮಡಿಗಳಲ್ಲಾಗಲಿ ಅಥವಾ ಫಲವತ್ತಾದ ಮಣ್ಣನ್ನು ತುಂಬಿರುವಂತಹ ಪಾಲಿಥಿನ್ ಚೀಲಗಳಲ್ಲಿ ನೆಡಬಹುದು. ಸಾಕಷ್ಟು ನೆರಳನ್ನು ಒದಗಿಸಿ ಆಗಾಗ್ಗೆ ನೀರನ್ನು ಕೊಡ್ತಾ ಇರಬೇಕು. ಹೀಗೆ ಮಾಡಿದ ಮೆಣಸಿನ ಕಡ್ಡಿಗಳು ಚಿಗುರು ಒಡೆದು ಮೇ ಜೂನ್ ತಿಂಗಳ ವೇಳೆಗೆ ತೋಟದಲ್ಲಿ ನೆಡುವುದಕ್ಕೆ ಸಿದ್ಧವಾಗುತ್ತದೆ. ಇನ್ನು ಶೀಘ್ರ ಸಸ್ಯಾಭಿವೃದ್ಧಿ ವಿಧಾನವನ್ನು ಅನುಸರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡವನ್ನು ಅಭಿವೃದ್ಧಿಪಡಿಸಬಹುದು. ಶ್ರೀಲಂಕಾ ದೇಶದಲ್ಲಿ ಈ ವಿಧಾನವನ್ನು ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಲಾಯಿತು. ನಂತರದ ವರ್ಷಗಳಲ್ಲಿ ಭಾರತದಲ್ಲಿಯೂ ಕೂಡ ಈ ಪದ್ಧತಿ ಹೆಚ್ಚು ಜನಪ್ರಿಯ ಆಯಿತು. ಈ ವಿಧಾನದಲ್ಲಿ ಸುಮಾರು 1.5 ಆಳ, 1 ಅಗಲ ಹಾಗೂ ಅನುಕೂಲಕ್ಕೆ ತಕ್ಕಷ್ಟು ಉದ್ದ ಇರುವಂತಹ ಚರಂಡಿಯನ್ನು ತೊಡಬೇಕಾಗುತ್ತದೆ. ಈ ಕಡ್ಡಿಗಳನ್ನು ನರ್ಸರಿಗಳಲ್ಲಿರುವ ಮಡಿಗಳಲ್ಲಾಗಲಿ ಅಥವಾ ಫಲವತ್ತಾದಂತಹ ಮಣ್ಣನ್ನು ತುಂಬಿರುವ ಪಾಲಿಥಿನ್ ಚೀಲಗಳಲ್ಲಾಗಲಿ ನಾಟಿ ಮಾಡಬಹುದು. ಸಾಕಷ್ಟು ನೆರಳನ್ನು ಒದಗಿಸಿ ಆಗಾಗ್ಗೆ ನೀರನ್ನು ಕೊಡ್ತಾ ಇರಬೇಕು. ಹೀಗೆ ಮಾಡಿರುವಂತಹ ಮೆಣಸಿನ ಕಡ್ಡಿಗಳು ಚಿಗುರಿ ಬೇರೊಡೆದು ಮೇ ಜೂನ್ ತಿಂಗಳ ವೇಳೆಗೆ ತೋಟದಲ್ಲಿ ನೆಡುವುದಕ್ಕೆ ಸಿದ್ಧವಾಗುತ್ತವೆ. ಈ ಚರಂಡಿಯನ್ನ 1:1:1 ಪ್ರಮಾಣದಲ್ಲಿ ಕಾಡು ಮಣ್ಣು, ಕೊಟ್ಟಿಗೆ ಗೊಬ್ಬರ ಹಾಗೂ ಮರಳಿನಿಂದ ಭರ್ತಿ ಮಾಡಬೇಕು. 1.5 ಮೀಟರ್ ಉದ್ದ ಹಾಗೂ 8-10 ಸೆಂಟಿಮೀಟರ್ ಸುತ್ತಳತೆಯುಳ್ಳ ಅಡ್ಡಲಾಗಿ ಸೀಳಿರುವಂತಹ ಬಿದಿರು ಅಥವಾ PVC ಕೊಳವೆಯನ್ನು ಪ್ರತಿ 1 ದೂರದಲ್ಲಿ 45 ಡಿಗ್ರಿ ಕೋನದಲ್ಲಿ ಸರಿಯಾದ ಆಧಾರವನ್ನು ಕೊಟ್ಟು ಚರಂಡಿಯ ಪಕ್ಕದಲ್ಲಿ ನಿಲ್ಲಿಸಬೇಕು. ಭರ್ತಿ ಮಾಡಿರುವಂತಹ ಕಾಲುವೆಯಲ್ಲಿ ಮೆಣಸಿನ ಬಳ್ಳಿಯನ್ನು ನೆಟ್ಟು ಪ್ರತಿ ಬಿದಿರು ಅಥವಾ PVC ದೋಣಿಗಳ ಬುಡವನ್ನು ತೆಂಗಿನ ನಾರಿನ ಪುಡಿ ಇಲ್ಲವೇ ಕೊಟ್ಟಿಗೆ ಗೊಬ್ಬರದ ಮಿಶ್ರಣದೊಂದಿಗೆ ತುಂಬಬೇಕಾಗುತ್ತದೆ. ಮೆಣಸಿನ ಬಳ್ಳಿಯನ್ನು ಗೆಣ್ಣುಗಳು ಆ ಮಿಶ್ರಣದಲ್ಲಿ ಇರುವ ಹಾಗೆ ದಾರದಿಂದ ಕಟ್ಟಬೇಕು. ಪ್ರತಿದಿನ ಮೆಣಸಿನ ಬಳ್ಳಿಗೆ ನೀರನ್ನು ಕೊಡ್ತಾ ಇರಬೇಕು. ಮೆಣಸಿನ ಬಳ್ಳಿ ಬೆಳೆದಂತೆ ಬಿದಿರು ದೋಣಿಗಳಿಗೆ ಮಿಶ್ರಣವನ್ನು ಮೇಲ್ಭಾಗಕ್ಕೆ ತುಂಬಿ ಗೆಣ್ಣುಗಳು ಅದರೊಳಗಡೆ ಇರುವ ಹಾಗೆ ಸಿಗಿದ ಬಾಳೆಪಟ್ಟೆ ಅಥವಾ ತೆಂಗಿನ ನಾರಿನ ದಾರದಿಂದ ಕಟ್ತಾ ಹೋಗಬೇಕು. ಹಾಗೆಯೇ ಬಳ್ಳಿಯ ಶೀಘ್ರ ಬೆಳವಣಿಗೆಗೆ ರಾಸಾಯನಿಕ ಗೊಬ್ಬರದ ಮಿಶ್ರಣ ಯೂರಿಯಾ 1 ಕಿಲೋ, ಸೂಪರ್ ಫಾಸ್ಫೇಟ್ 0.25 ಕಿಲೋ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್ 0.25 ಕಿಲೋ ಹಾಗೂ ಮೆಗ್ನೀಷಿಯಂ ಸಲ್ಫೇಟ್ 0.25 ಕಿಲೋ ಇದನ್ನು 200 ಲೀಟರ್ ನೀರಿನಲ್ಲಿ ಕರಗಿಸಿ ಪ್ರತಿ ಗಿಡಕ್ಕೆ ಸುಮಾರು 0.5 ಲೀಟರ್ನಂತೆ ಬುಡಕ್ಕೆ ಪ್ರತಿ ತಿಂಗಳು ಕೊಡ್ತಾ ಇರಬೇಕು. ಈ ವಿಧಾನದಿಂದ 3-4 ತಿಂಗಳಲ್ಲಿ ಮೆಣಸಿನ ಬಳ್ಳಿಯು ದೋಣಿಯ ತುದಿಯವರೆಗೆ ಬೆಳೆದು ಅದರ ಪ್ರತಿ ಗಿಣ್ಣುಗಳಲ್ಲಿ ಬೇರು ಬಂದಿರುತ್ತದೆ. ಬಳ್ಳಿಯ ತುದಿಯನ್ನು ಚಿವುಟಿ ಮತ್ತು ಬುಡದಿಂದ 3 ಗಿಣ್ಣು ಬಿಟ್ಟು ಬಳ್ಳಿಯ ಕಾಂಡವನ್ನು ಜಜ್ಜಿದರೆ ಪ್ರತಿ ಗಿಡದಿಂದ ಚಿಗುರು ಬರುತ್ತದೆ. 10 ದಿವಸದ ನಂತರ ಜಜ್ಜಿರುವ ಜಾಗದಲ್ಲಿ ಕತ್ತರಿಸಿ ಬಳ್ಳಿಯನ್ನು ತೆಗೆದು ಪ್ರತಿ ಗಿಣ್ಣಿನ ಮಧ್ಯಭಾಗಕ್ಕೆ ಕತ್ತರಿಸಿ ಪ್ರತಿ ಗಿಣ್ಣನ್ನು ಬೇರ್ಪಡಿಸಬೇಕು. ಬೇರು ಬಿಟ್ಟಿರುವ ಗಿಣ್ಣುಗಳನ್ನು ತೆಗೆದುಕೊಂಡು ನರ್ಸರಿ ಮಿಶ್ರಣ ತುಂಬಿರುವ ಪಾಲಿಥೀನ್ ಬ್ಯಾಗುಗಳಲ್ಲಿ ತುಂಬಬೇಕು. ನರ್ಸರಿ ಮಿಶ್ರಣಕ್ಕೆ ಟ್ರೈಕೋಡರ್ಮ 1 ಗ್ರಾಂನಷ್ಟು ಪ್ರತಿ ಕೆಜಿ ಮಣ್ಣಿಗೆ ಸೇರಿಸಬೇಕು. ಎಲೆಯ ಕಂಕುಳು ಮಣ್ಣಿನ ಮೇಲೆ ಇರುವ ಹಾಗೆ ನೋಡಿಕೊಳ್ಬೇಕು. ಈ ಚೀಲಗಳನ್ನು 200 ಗೇಜಿನ ಪಾಲಿಥಿನ್ ಹಾಳೆಗಳಿಂದ ಮುಚ್ಚಬೇಕಾಗುತ್ತದೆ. ಹೀಗೆ ಮುಚ್ಚಿರುವ ಬಳ್ಳಿಯು 3 ವಾರಗಳಲ್ಲಿ ಚಿಗುರೊಡಿತದೆ. ನಂತರ ಪಾಲಿಥಿನ್ ಹಾಳೆಗಳನ್ನು ತೆಗೆದು ಬುಟ್ಟಿಗಳನ್ನು ನೆರಳಿನಲ್ಲಿ ಇಡಬೇಕಾಗ್ತದೆ. ಈ ವಿಧಾನದಿಂದ ಆಗುವಂತಹ ಅನುಕೂಲ ಅಂತಂದರೆ ಮೆಣಸಿನ ಬಳ್ಳಿಗಳು ಅಧಿಕ ಪ್ರಮಾಣದಲ್ಲಿ ವೃದ್ಧಿಯಾಗ್ತವೆ, ಹೆಚ್ಚಿನ ಪ್ರಮಾಣದಲ್ಲಿ ಬೇರುಗಳು ಬರುತ್ತವೆ, ಹಾಗೂ ತೋಟದಲ್ಲಿ ಸುಲಭದಲ್ಲಿ ಬಳ್ಳಿಗಳು ಬೇರೊಡಿತವೆ. ಹಾಗೆಯೇ ಸರ್ಪೆಂಟೈನ್ ಪದ್ಧತಿಯನ್ನು ಕೂಡ ಅನುಸರಿಸಬಹುದು. ಈ ಪದ್ಧತಿಯಲ್ಲಿ ಸರಳ ಹಾಗೂ ಲಾಭದಾಯಕವಾಗಿ ಕರಿಮೆಣಸಿನ ಗಿಡಗಳನ್ನು ಬೆಳೆಸಬಹುದು. ಸುಮಾರು 500 ಗ್ರಾಂನಷ್ಟು ನರ್ಸರಿ ಮಿಶ್ರಣ ಇರುವ ಪಾಲಿಥಿನ್ ಚೀಲದಲ್ಲಿ ಬೆಳೆದಿರುವಂತಹ ಕರಿಮೆಣಸು ಗಿಡವನ್ನು ನೆರಳು ಮನೆಯಲ್ಲಿ ಸಾಲಿನಲ್ಲಿ ಇಟ್ಟು ಗಿಡ ಬೆಳೆದ ಹಾಗೆ ಪ್ರತಿ ಗಿಡಿನ ತಳಕ್ಕೆ ನರ್ಸರಿ ಮಿಶ್ರಣ ತುಂಬಿರುವಂತಹ ಸಣ್ಣ ಪಾಲಿಥಿನ್ ಚೀಲವನ್ನು ಇಟ್ಟು ಗಿಣ್ಣನ್ನು ಸ್ವಲ್ಪ ಅದುಮಿ ಸಣ್ಣ ಕೊಕ್ಕೆಯಾಕಾರದ ಬಿದಿರಿನಿಂದ ಕಡ್ಡಿಯಿಂದ ಗಿಣ್ಣು ಮಿಶ್ರಣಕ್ಕೆ ತಗಲು ಹಾಗೆ ಒತ್ತಿ ಬಿಡಬೇಕು. ಗಿಣ್ಣಿನಿಂದ ಬೇರು ಬೆಳೀತದೆ, ಹಾಗೆ ಗಿಡವು ಕೂಡ ಬೆಳೀತಾ ಹೋಗ್ತದೆ. ಗಿಣ್ಣು ಬಂದಂತೆ ನರ್ಸರಿ ಮಿಶ್ರಣ ತುಂಬಿದ ಚೀಲವನ್ನು ಇಡ್ತಾ ಇರಬೇಕು. 1 ಮೀಟರ್ ಉದ್ದ ಬೆಳೆದ ಮೇಲೆ ತುದಿಯ 4 ಚೀಲಗಳನ್ನು ಬಿಟ್ಟು ಪ್ರತಿ ಚೀಲದ ಮಧ್ಯದಲ್ಲಿ ಕರಿಮೆಣ ಪಾಲಿಥಿನ್ ಚೀಲವನ್ನು ಇಟ್ಟು ಗಿಣ್ಣನ್ನು ಸ್ವಲ್ಪ ಅದುಮಿ ಸಣ್ಣ ಕೊಕ್ಕೆಯಾಕಾರದ ಬಿದಿರಿನಿಂದ ಕಡ್ಡಿಯಿಂದ ಗಿಣ್ಣು ಮಿಶ್ರಣಕ್ಕೆ ತಗಲು ಹಾಗೆ ಒತ್ತಿ ಬಿಡಬೇಕು. ಗಿಣ್ಣಿನಿಂದ ಬೇರು ಬೆಳೀತದೆ, ಹಾಗೆ ಗಿಡವು ಕೂಡ ಬೆಳೀತಾ ಹೋಗ್ತದೆ. ಗಿಣ್ಣು ಬಂದಂತೆ ನರ್ಸರಿ ಮಿಶ್ರಣ ತುಂಬಿದ ಚೀಲವನ್ನು ಇಡ್ತಾ ಇರಬೇಕು. 1 ಮೀಟರ್ ಉದ್ದ ಬೆಳೆದ ಮೇಲೆ ತುದಿಯ 4 ಚೀಲಗಳನ್ನು ಬಿಟ್ಟು ಪ್ರತಿ ಚೀಲದ ಮಧ್ಯದಲ್ಲಿ ಕರಿಮೆಣಸಿನ ಕಾಂಡವನ್ನು ಕತ್ತರಿಸಿ ಚೀಲಗಳನ್ನು ಒಂದು ಕಡೆ ಜೋಡಿಸಿ 2 ತಿಂಗಳು ಬೆಳೆಸಿದರೆ ಕರಿಮೆಣಸಿನ ಗಿಡ ತೋಟದಲ್ಲಿ ನೆಡುವ ಹಂತಕ್ಕೆ ಬಂದಿರುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 7:10 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಫಲಿತಾಂಶದ ವಿಶೇಷ ಚರ್ಚೆ ಮೂಡಿಬರುವುದು. सुनिए कर्नाटक विधानसभा चुनाव के परिणामों पर चर्चा. इसमें भाग ले रहे हैं राजनीतिक विश्लेषक केवी प्रसाद और पत्रकार संतोष पाठक. नमस्कार. कर्नाटक विधानसभा चुनाव के जनादेश को लेकर नतीजों को लेकर इस खास चर्चा में आपका स्वागत है. हमारे साथ बातचीत करने के लिए मौजूद है राजनीतिक विश्लेषक केवी प्रसाद जी. सबसे पहले मैं आपको अभी का ताजा आंकड़ा जो है वो बता दूं. चुनाव आयोग की तरफ से 214 सीटों का नतीजा जारी हो चुका है और 10 सीटों पर अभी गिनती जारी है. और इन आंकड़ों के मुताबिक अगर हम बात करें तो बीजेपी 60 सीट जीत चुकी है, 5 पर अभी आगे है, यानी 65 सीटें बीजेपी को मिलती दिखाई दे रही है। वहीं कांग्रेस की बात करें तो कांग्रेस 131 सीटें जीत चुकी है और 5 पर आ गए, यानी 136 सीटें जो है वो कांग्रेस के खाते में जाती हुई नजर आ रही है। हम प्रसाद जी से इस चुनावी नतीजों को समझना चाहेंगे। प्रसाद जी, ये जो चुनावी नतीजे कर्नाटक के विधानसभा के आए हैं, इसका सबसे बड़ा संदेश क्या निकलकर सामने आ रहा है? सबसे बड़ा संदेश है जिस तरह की कांग्रेस पार्टी ने वायदे किए थे लोगों के लिए और जनता का भरोसा जीता दो चीजों पे, एक तो वो वहां की जो सरकार थी भारतीय जनता पार्टी की, उसके खिलाफ माहौल बनाने में और उसके खिलाफ जो रोष था उसको उन्होंने अपनी तरफ तब्दील किया, और साथ ही साथ जो उन्होंने चुनाव में कुछ वायदे किए थे जिसको कहा गया कि पहले ही अपने मंत्रिमंडल जब बनेगा और जब मंत्री बनेंगे तो उसमें कैबिनेट का फैसला होगा, तो मेरे ख्याल से ये दो ऐसे चीजें जोड़ लिए, क्योंकि जो तीन मुद्दे उन्होंने उठाए थे, चाहे वो भ्रष्टाचार को लेकर था, बेरोजगारी को लेकर था, और तीसरा जो होता था कीमतों को लेके, ये तीनों ऐसे मुद्दे हैं जो जनता को सीधा सीधा समझ आता था, और शायद वही समझ उन्होंने अपनी तब्दील की कांग्रेस ने अपने विक्ट्री की तरफ। लेकिन बिल्कुल एक बात आप बिल्कुल सही कह रहे हैं प्रसाद जी, प्रधानमंत्री जी ने भी इस बात का कहीं ना कहीं पहले जिक्र किया था। उन्होंने बीजेपी के आला नेता ये कह रहे थे कि एक ऐसा राजनीतिक कल्चर विकसित होता जा रहा है कि आप कुछ भी बड़े बड़े वादे कर लो बिना ये सोचे समझे कि राज्य की आर्थिक स्थिति क्या है, अर्थव्यवस्था की स्थिति क्या है। और आज भी प्रधानमंत्री ने बाकायदा ट्वीट करके जब कांग्रेस को बधाई दी कि कर्नाटक विधानसभा चुनाव में जीत के लिए उन्होंने बधाई दी, बीजेपी कार्यकर्ताओं के परिश्रम को उन्होंने सराहा, जिन लोगों ने मतदाताओं ने भाजपा को वोट दिया उनको उन्होंने धन्यवाद कहा, लेकिन एक लाइन उन्होंने कही कि लोगों की आकांक्षाओं को पूरा करने के लिए मेरी शुभकामनाएं, यानी कांग्रेस को वो शुभकामनाएं दे रहे हैं कि ठीक है अब सत्ता में आ गए हैं, अब आपने जो बड़े बड़े वादे किए हैं उन वादों को पूरा करके दिखाइए, कुछ महीने बाद ही लोकसभा चुनाव होना है, तो कितनी बड़ी चुनौती होगी कांग्रेस के लिए? बिल्कुल चुनौती होगी, और मेरे को ऐसा लगता है कि कांग्रेस ने वायदे किए हैं तो जरूर उसके पीछे कोई अपना खाका बनाया होगा, और जिसे कहते हैं बैक ऑफ द एनवेलप नहीं बल्कि एक अच्छे से खासी शोध करके उन्होंने कुछ वायदे किए होंगे। और याद रखिएगा, ऐसा नहीं है कि सिर्फ, अगर आप भारतीय जनता पार्टी का भी मैनिफेस्टो देखें, कुछ चुनाव में उनकी तरफ से भी चीजें आई थी बाद में, चाहे आप देखिए आप हिमाचल में भी कुछ इस तरह की बात हुई थी जो इससे पहले कोई चुनाव अगर राज्य का हम देखा जाए तो वहां पे कांग्रेस ने पुरानी पेंशन स्कीम को लागू करने की बात की कर दिया। हाँ, उसका राजनीतिक फायदा एक हुआ, आर्थिक क्या होगा वो आगे जाके देखें, लेकिन ये जो तमाम सारी चीजें, कई चीजें, एक चीज आज की तारीख में कई बात है जो सामाजिक कल्याण वो जनता के कल्याणकारी वायदे और फ्रीबीज जिसे हम कहते हैं, जिसको प्रधानमंत्री जी का रेवड़ी कल्चर, तो इस दोनों के बीच में कौन सी चीज आप ध्यान, कौन सा पड़ा कब भारी हो जाए ये कहना मुश्किल है। केवी प्रसाद जी, एक बड़ी बात हम ये भी समझना चाहेंगे कि कुछ महीनों पहले जब हम बात कर रहे थे कर्नाटक के हालात को लेकर जिक्र होता था तो ये कहा जाता था कि बीजेपी कहीं मुकाबले में ही नहीं है, कांग्रेस एक तरह से क्लीन स्वीप करती हुई नजर आ रही है। उसके बाद हमने देखा कि प्रधानमंत्री वहां गए, उन्होंने रोड शो किया, रैलियां की, जिस तरह से कुछ मुद्दे उन्होंने उठाए, चाहे वो करप्शन के मुद्दे हो, चाहे वो बजरंगबली के अपमान के मुद्दे हो, बीजेपी ऊपर की तरफ बढ़ती नजर आई। तो एक बड़ी बात कि जो राज्य की जो इकाई थी, जो मुख्यमंत्री हो, प्रदेश अध्यक्ष हो, राज्य के बड़े नेता हो, क्या प्रधानमंत्री के उस रोड शो का, प्रधानमंत्री के उन रैलियों का या प्रधानमंत्री की लोकप्रियता का फायदा कर्नाटक में नहीं उठा पाए, इसके पीछे सबसे बड़ा कारण क्या रहा? देखिए, थोड़ा सा अगर हम अंतर देखें, बंगलोर शहर में प्रधानमंत्री जी के रोड शो दो दिन हुए, एक दिन नीट के कारण कम के वक्त उन्होंने दिया, लेकिन 16 के तकरीबन, 32 अगर माने तो 16 के तकरीबन सीटें निकल के आ रही हैं, ऐसा जो आंकड़े दिखाते हैं। हाँ, ये जरूर है कि भाई केंद्र के प्रधानमंत्री हैं, उन्होंने जितना अपनी ऊर्जा, जितना समय वहां दिया, उसके साथ असली काम तो वहां के कार्यकर्ता करेंगे। जब तक स्थानीय कार्यकर्ता, स्थानीय नेता उस चीज को आगे तब्दील ना करे, एक बड़े नेता का जाना, शीर्ष नेतृत्व को हम पहुंचना एक बात है, लेकिन बाकी कार्यक्रम तो नीचे वाले ही करेंगे ना, तो वही कहीं ना कहीं वो जो चूक दिख रही है, वो दिख रही है कि वो जो इन्होंने मोमेंटम तो प्रोवाइड कर दिया आखिरी में जाकर, लेकिन कुछ सर्वेज अगर आप देखें, शुरुआत के दौर के एक एक महीने पुराने सर्वे, ऐसा नहीं था कि भारतीय जनता पार्टी बिल्कुल नीचे थी, मतलब यह था कि कड़ा मुकाबला है। शुरू फरवरी मार्च से अगर आप देखते जाएं, लोगों का यह मानना था कि कॉन्टेस्ट टफ है। अब जाके देखिए, कॉन्टेस्ट टफ है, लेकिन 4 से 5% का जो कांग्रेस का इजाफा हुआ वोट का, वो इतने सीटों में बदल गया कि आज स्पष्ट बहुमत आ गई उनकी। नहीं, यही चूक कहा जाता है कि हर राजनीतिक जब नतीजे आते हैं तो उसके कई पहलू होते हैं। यहाँ हम साफ साफ देख रहे हैं कि बीजेपी के वोट परसेंटेज में बहुत ज्यादा गिरावट नहीं आई, 0 पॉइंट समथिंग की गिरावट आई है, लेकिन जेडीएस का जो 5% का लगभग वोट है वो खिसक कर कांग्रेस के पास चला गया। तो बीजेपी ने तो अपना वोट बैंक बिल्कुल स्थिर करके रखा। कहीं ना कहीं बीजेपी से ये समझने में चूक हुई कि जेडीएस का वोट जो है वो कांग्रेस की तरफ जा रहा है, उसको कैसे रोका जाए, या जेडीएस की ताकत के आकलन करने में कहीं ना कहीं कोई गलती हुई। मेरे ख्याल से अगर देखा जाए तो जेडीएस का जो वोट जिस पे जो वोट का आधार है वो काफी हद तक पुराना कांग्रेस का वोट रहा है, जो कि जनता दल अलग होने के बाद, देवगौड़ा भी खुद एक जमाने में इसी पार्टी से निकले हुए हैं तो पुराने उनको अनुभव है। तो वो वोट जिसे जेडीएस का जो पुराना मैसूर इलाका गढ़ माना जाता था, तो उसमें कांग्रेस ने सेंध लगाई। और ये सेंध, अगर जैसे हम पहले भी चर्चा में बात कर चुके, आप ध्यान दीजिए राहुल गांधी की भारत जोड़ो यात्रा अधिकतर उस इलाके से निकली। तो कहीं ना कहीं धीमे धीमे जमीन की स्तर पे भारत कांग्रेस ने काम किया परिवर्तन लाने के लिए, अपने रुझान अपनी तरफ करने के लिए। और जनता दल सेक्युलर के साथ एक एक एक तो परिवारवाद इतना ज्यादा हो गया उस पार्टी के लोग मानते हैं, चुनाव से ठीक पहले तक परिवार के अंदर इतना झगड़ा था कि किसकी बहू लड़ेगी या नहीं लड़ेगी, इस यहां तक चला गया था। तो पार्टी अपनी जगह है तो परिवार हावी होता चल रहा है, ऐसा कुछ लोगों का मानना है। और कहीं ना कहीं जब वोट कंसोलिडेट हुआ कांग्रेस के, क्योंकि लोगों को लग रहा है कि जेडीएस का शायद अगर टक्कर नहीं दे पाएगी भारतीय जनता पार्टी को, अगर सरकार हटानी है तो कांग्रेस के पीछे आए। आपने राहुल गांधी की भारत जोड़ो यात्रा की बात की, आंकड़े भी आ रहे हैं कि जिन विधानसभाओं से वो निकले उसमें से ज्यादातर विधानसभाएं कहीं ना कहीं कांग्रेस जीती है। लेकिन एक बड़ा सवाल मल्लिकार्जुन खड़गे साहब का निकलता है कि बहुत सालों बाद एक गैर गांधी परिवार से राष्ट्रीय अध्यक्ष मिलना, फुल टाइम राष्ट्रीय अध्यक्ष मिलना, उनके कर्नाटक प्रदेश का होना और कर्नाटक में उनका डेरा जमा के बैठ जाना, कर्नाटक के क्षेत्रीय नेताओं को चाहे वो सिद्धरमैया की बात हो या डीके शिवकुमार की बात हो, उनको ज्यादा से ज्यादा तवज्जो देना, ये तमाम ऐसे फैक्टर है जिससे वाकई कांग्रेस को फायदा हुआ है या कुछ और मुद्दे थे जिसका फायदा कांग्रेस को मिला है? सबसे बड़ा मुद्दा है कांग्रेस जो है एक टीम के बतौर लड़ी है। अक्सर देखा गया कांग्रेस के नेता अलग अलग राह पे चलते हैं, पुरानी कहावत है कांग्रेसी को हराते हैं, ऐसा एक कहा जाता है राजनीति में, तो वो चीज नहीं थी। इस बारी कांग्रेस एक सम्मिलित में, क्योंकि उनको ये दिख रहा था कि लड़ाई भारतीय जनता पार्टी के खिलाफ अगर विरुद्ध है, हमारे प्रतिद्वंदी हैं, तो उनको हराने के लिए काफी इकट्ठे होकर लड़ना पड़ेगा एक। लेकिन जब टीम की तरह लड़ी और जो नतीजे आते हैं, चाहे हम छत्तीसगढ़ का देखें या राजस्थान में जिस तरह का घमासान मचा हुआ, यहाँ भी दो दावेदार है सिद्धरमैया और डीके शिवकुमार साहब, तो घमासान होगा यहाँ भी फिर? प्रतिस्पर्धा तो राजनीति का एक से दूसरा स्वरूप है, लेकिन ये जरूर है कि लोगों का मानना है कि इस वक्त इतना नहीं दिखेगा, कोई ना कोई स्पष्ट संकेत बहुत जल्द मिल जाएगा, ऐसा लोगों का मानना है। हाँ, ये जरूर है दोनों प्रबल दावेदार हैं और सिद्धरमैया का अपने खूबियां हैं, पुराने मुख्यमंत्री रह चुके हैं, जेडीएस से निकल के आए हैं, उनका अपना तजुर्बा है, उनकी अपने समुदाय का है, डीके शिवकुमार वोकलिंगा भी है। बिल्कुल, आपने बिल्कुल सही कहा कि निश्चित तौर पर वहां पर कर्नाटक में कम से कम कांग्रेस जो है एक टीम की तरह लड़ी है, जीती है, लेकिन अब उनको डिलीवर करना पड़ेगा, जो मुद्दे जो वादे उन्होंने किए थे उन वादों को पूरा करके दिखाना पड़ेगा। और प्रधानमंत्री ने भी इस तरह की शुभकामनाएं दी है। इस खास चर्चा में अभी के लिए बस इतना ही, लेकिन कर्नाटक चुनाव के नतीजों पर हमारी चर्चा आगे भी जारी रहेगी। अभी आप सुन रहे थे कर्नाटक विधानसभा चुनाव के परिणामों पर चर्चा। इसमें भाग ले रहे थे राजनीतिक विश्लेषक केवी प्रसाद और पत्रकार संतोष पाठक। ये कार्यक्रम आकाशवाणी के समाचार सेवा प्रभाग द्वारा प्रस्तुत किया गया। इसे आप हमारे मोबाइल ऐप न्यूज ऑन AIR और यूट्यूब चैनल न्यूज ऑन AIR ऑफिशियल पर भी सुन सकते हैं। ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣಾ ಫಲಿತಾಂಶಗಳನ್ನು ಕುರಿತು ವಿಶೇಷ ಚರ್ಚೆಯನ್ನು ಕೇಳುತ್ತಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಈ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. 9:30 ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣಾ ಫಲಿತಾಂಶಗಳನ್ನು ಕುರಿತು ಚರ್ಚೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುತ್ತೀರಿ ರಾತ್ರಿ 9:30-10:00. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಜನಪದ ಸಂಗೀತ ಕಾರ್ಯಕ್ರಮ ನುಗ್ಲಿ ಗಣೇಶ್ ಗೌಡ ಮತ್ತು ಸಂಗಡಿಗರಿಂದ ಮದುವೆ ಹಾಡುಗಳು. ಅಲಿದ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಶ್ರೀಪಾದ ತೋಳೆದು ಬಾರೋ ಕಲ್ಯಾಣ ಮೇಷಿತೆ ಕಲ್ಯಾಣ ಮೇಷಿತೆ ಕಲ್ಯಾಣ ವೇಯನ ಶ್ರೀಪಾದ ತೊಳೆದು ಬಾರೇಲತ್ಯಮ್ಮ ಅಳಿಯ ಬಂದು ಬಾಳೋತೆ ತೊಡವಾದೆ ಕಲ್ಯಾಣೇಶಿತೆ ಕಲ್ಯಾಣ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಸಭೆಯಲ್ಲಿ ಕರೆದು ಬಾರೋ ಕಲ್ಯಾಣೇಶಿತೆ ಕಲ್ಯಾಣೇಶಿತೆ ಕಲ್ಯಾಣ ಸಭೆಯಲ್ಲಿ ಕರೆದು ಬಾರೋ ಮಾವನೋರೆ ಅಳಿಯ ಬಂದು ಬಾಳೋತೆ ತೊಡವಾದೋ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಅಳಿಯ ಅಕ್ಷರದಿಂದ ತೇದ ಮಂಗಿಲದಿಂದ ಸಂಪಿ ಭೂಮಿನ ಕರುಣಾದಿಂದ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಭೂಮಿನ ಕರುಣಾದಿಂದ ಲಾತೆರೆ ಅಳೆಯನ ಶ್ರೀಪಾದ ತೊಳೆದು ಬಾರೆ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಶ್ರೀಪಾದ ತೊಳೆದು ಬಾರೆ ಲತ್ಯಮ್ಮ ಅಳೆಯ ಒಪ್ಪಿದ ಮಾಲೆ ದರಸಿ ಬಾರೆ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಬಂದು ಬಾಳು ತೋಡೋವಾದೆಲತ್ಯಮ್ಮ ಸಣ್ಣವ ನಿನ್ನೊಳಿಯ ಸೋರೋಳಿಯನೆ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಬಾಳು ತೋಡೋವಾದೆಲತ್ಯಮ್ಮ ಅಳೆಯನ ಸಭೆಯಲ್ಲಿ ಕರೆದು ಬಾರೆ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಶ್ರೀಪಾದ ತೋಳೆದಾರೋಲತ್ಯಮ್ಮ ಅಳೆಯನ ಕೈ ಹಿಡಿದು ಕರೋದಾಳೋ ಕಲ್ಯಾಣ ವೇಷಿತೆ ಕಲ್ಯಾಣ ಕರೋದಾಳೋ ಕಲ್ಯಾಣ ಅಳೆಯನ ಕೈ ಹಿಡಿದು ಕರೋದಾಳೋ ಸಭೆಯಲ್ಲಿ ಬೆಳ್ಳೆ ಕಲ ಮಂಚ ಕೂಡುಗಳೆ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಯ ಕಲ ಮಂಚ ಕೂಡೋಗಿ ತಯಾರಿ ಮಾಡಿ ಅಳೆಯನ ಸಭೆಯಲ್ಲಿ ಕೋಳೋ ಶಾಲೆ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಕೋಳೋ ಶಾಲೆ ಒಳಗೆ ದೋವದಾಳೆ ಮಲಗಿದ ಕೌಲಿಯೇ ಭೂಷಾಳೆ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣ ಕವಲ ಕಲಿಯ ಬೋಶಾಳೋಲತ್ಯಮ್ಮ ಸಣ್ಣವನನ್ನೊಳಿಯ ಬೋಳೂಲ್ಯಾನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವನನ್ನೊಳಿಯ ಬೋಳೂಲ್ಯಾನ ಕವಲೆಂದೋ ಕವಲಿ ನರಿಹಾಲ ಕೋರುದಾಳೆ ಕಲ್ಯಾಣ ಸೀತೆ ಕಲ್ಯಾಣ ಕರದೋವ ತಂದಾಳು ಹಾಲಿಗೆ ಸಕರಿಗೆ ಹಾದ ಗುಡೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕರಿಗೆ ಹಾದ ಮಾಡ್ಯಾಳತ್ಯಮ್ಮ ಅಳಿಯಾಗ ಸರಿಗೆ ಕೋಟಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಮನೆ ಬಾಗಿಲೊಲ್ಲೆ ಬೋದ ಗಿಡ ನೋಟೆ ಭದ್ರಂಬ ಕೌಲೆ ಮೂರ ತಿಂತ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಎಡದಲ್ಲಿ ಶರಣ ಬಲದಲ್ಲೇ ಶರಣ ಮನೆಯ ದೇವರಿಗೋ ಶರಣಿಯ ಬಾಲ ನುಗ್ಲಿಗಳು.